ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ. ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು. ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ. ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ. ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ಮೇಳ 2025 ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೇ ದಿನಾಂಕ 13-16 ಕೃಷಿ ಮೇಳ 2025. ಈ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳು: ಪೌಷ್ಟಿಕ ಆಹಾರ ಭದ್ರತೆಗೆ ಸಾಂಪ್ರದಾಯಿಕ ತಳಿಗಳು, ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣು ಆರೋಗ್ಯ ತಾಂತ್ರಿಕತೆಗಳು. ಈ ಕೃಷಿ ಮೇಳದ ವಿಶೇಷತೆಗಳು: ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂರಕ್ಷಣೆ, ಸುಸ್ಥಿರತೆಗಾಗಿ ಪರಿಸರ ಸ್ನೇಹಿ ನೈಸರ್ಗಿಕ ಹಾಗೂ ಸಾವಯವ ಕೃಷಿ, ಬೀಜ ಮೇಳ, ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳು, ಸಮಗ್ರ ಬೆಳೆ ಪೋಷಕಾಂಶ ಹಾಗೂ ಪೀಡೆಗಳ ನಿರ್ವಹಣೆ, ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚ, ಸುಧಾರಿತ ಕೃಷಿ ಯಂತ್ರೋಪಕರಣ ಹಾಗೂ ಕಿಸಾನ್ ಡ್ರೋನ್ ಬಳಕೆ, ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ರೈತ ಮಹಿಳೆಯರೊಂದಿಗೆ ಸಂವಾದ, ಕೃಷಿ ಅರಣ್ಯ, ಪಶುಸಂಗೋಪನೆ, ಜಾನುವಾರುಗಳ ಪ್ರದರ್ಶನ ಹಾಗೂ ಮೇವಿನ ಬೆಳೆಗಳ ತಾಂತ್ರಿಕತೆ, ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನ ತಾಂತ್ರಿಕತೆಗಳು, ಡಾಕ್ಟರ್ ಚನ್ನವೀರ ಕಣವಿ ಅತ್ಯುತ್ತಮ ಕನ್ನಡ ಕೃಷಿ ಲೇಖನ ಪ್ರಶಸ್ತಿ ಮತ್ತು ಕೃಷಿ ಗೋಷ್ಠಿ, ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ವಿವಿಧ ಸ್ಪರ್ಧೆಗಳು. ಎಲ್ಲ ವಿಶೇಷತೆಗಳೊಂದಿಗೆ ನಡೆಯಲಿರುವ ಕೃಷಿ ಮೇಳ 2025. ಸರ್ವರಿಗೂ ಆದರದ ಸ್ವಾಗತ, ಸುಸ್ವಾಗತ. ಕ್ಲೈಮೇಟ್ ಅಂಡ್ ಇನ್ನೋವೇಷನ್. ದಿಸ್ ಇಸ್ ಅ ಮೆಸೇಜ್ ಫ್ರಮ್ ಯುನೆಸ್ಕೊ. ರಿನ್ಯೂವಬಲ್ ಎನರ್ಜಿ ನೌ ಪವರ್ಸ್ ನಿಯರ್ಲಿ 1/3 ಆಫ್ ದ ವರ್ಲ್ಡ್ಸ್ ಎಲೆಕ್ಟ್ರಿಸಿಟಿ. ಥ್ಯಾಂಕ್ಸ್ ಟು ಇನ್ನೋವೇಷನ್, ವಿಂಡ್ ಅಂಡ್ ಸೋಲಾರ್ ಎನರ್ಜಿ ಹ್ಯಾವ್ ಗ್ರೋನ್ ರ್ಯಾಪಿಡ್ಲಿ ಡ್ಯೂ ಟು ಫಾಲಿಂಗ್ ಕಾಸ್ಟ್ಸ್ ಅಂಡ್ ಬೆಟರ್ ಟೆಕ್ನಾಲಜಿ. Hydropower remains vital in several regions, while geothermal and biomass offer additional renewable options. As the world shifts away from fossil fuels, investing in renewables is essential to cutting emissions and creating resilient, sustainable energy systems. Here is an interesting insight. Clean energy sources now provide almost 1/3 of global electricity. Proof that innovation drives change. This message is from UNESCO in collaboration with Akashvani. Gadugina Mahatma Gandhi Graminabhivruddhi hagu Panchayat Raj Vishwavidyalayadalli 2025-26 saligagi PG course galu, certificate course hagu PG diploma course galigagi pravesha prakriye aarambhavagide. MA Rural Development Panchayat Raj, Rural Development Cooperative Management, MA Public Administration, MA Economics, MSW Community Development, Community Health, Human Resource Management,

ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು. ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರಿಂದ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPLI ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಸಿಟೀಸ್ ಅಂಡ್ ಕ್ಲೈಮೇಟ್ ಚೇಂಜ್. ದಿಸ್ ಈಸ್ ಅ ಮೆಸೇಜ್ ಫ್ರಮ್ ಯುನೆಸ್ಕೋ. ಸಿಟೀಸ್ ಆರ್ ಹೋಮ್ ಟು ಓವರ್ ಹಾಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಅಂಡ್ ದೇ ಎಮಿಟ್ 3/4 ಆಫ್ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್. ಡೆನ್ಸ್ಲಿ ಪಾಪ್ಯುಲೇಟೆಡ್ ಅರ್ಬನ್ ಏರಿಯಾಸ್ ವಿತ್ ಪೂರ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಸ್ಪೆಷಲಿ ಅಟ್ ರಿಸ್ಕ್ ಫ್ರಮ್ ಎಕ್ಸ್ಟ್ರೀಮ್ ವೆದರ್, air pollution and disease spread. Yet, cities also hold the key to climate solutions. Greener cities with better public transport, reduced car use, green spaces and urban agriculture can reduce emissions and improve quality of life. Building resilience through sustainable planning is no longer optional. It's necessary. Here's a cool fact. Around 55% of people on Earth now live in cities, and that number is growing fast. This message is from UNESCO in collaboration with Akashvani. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಅವಕಾಶಗಳು ಹಾಗೂ ಉತ್ತಮ ಭವಿಷ್ಯ, ಈ ಕುರಿತು ಗದುಗಿನಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಸುರೇಶ್ ವಿ ನಾಡಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಕೇಳುಗರೆ ನಮಸ್ಕಾರ. ಗ್ರಾಮರಾಜ್ಯವೇ ರಾಮರಾಜ್ಯ ಅಂತೇಳಿ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು. ಮಹಾತ್ಮ ಗಾಂಧಿಯ ಕನಸು ಗ್ರಾಮೀಣ ಅಭಿವೃದ್ಧಿ ಆಗಬೇಕು, ಗ್ರಾಮಗಳು ಬೆಳಿಬೇಕು, ಮತ್ತು ಅಲ್ಲಿ ಆರ್ಥಿಕ ಒಂದು ಸ್ವಾವಲಂಬನೆ ಆಗಬೇಕು, ನಮ್ಮ ಗೃಹಿಣಿಯರು ಹೆಚ್ಚು ಸ್ವತಂತ್ರ ಆಗಬೇಕು, ಮತ್ತು ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಈ ಒಂದು ರೈತರು ಅಭಿವೃದ್ಧಿ ಪರವಾಗಿರಬೇಕು, ಅಲ್ಲಿ ಸಹಜವಾದ ಕೃಷಿಯನ್ನು ಮಾಡಬೇಕು ಅಂಥೇಳಿ ಭಾಳ ಕನಸಿತ್ತು. ಮತ್ತು ಗುಡಿ ಕೈಗಾರಿಕೆಗಳೇನಿದಲ್ಲ, ಎಲ್ಲ ಒಂದು ಸ್ವಾವಲಂಬಿ ಉದ್ಯೋಗಿಗಳೇನಿದಾರಲ್ಲ, ಅವರು ಆ ಸ್ವಾವಲಂಬನೆಯತ್ತ ಮುಂದುವರಿಬೇಕು, ಮತ್ತು ಆ ಗ್ರಾಮೀಣ ಅಭಿವೃದ್ಧಿಯ ಒಂದು ಸೊಗಡೇನಿದೆಯಲ್ಲ ಅದು ನೈಸರ್ಗಿಕವಾಗಿ ನಮಗೆ ಒಂದು ಉತ್ತಮವಾದ ಒಂದು ಪರಿಸರವನ್ನು ನೀಡುವ ನಿಟ್ಟಿನೊಳಗೆ ಕೆಲಸ ಮಾಡ್ತದೆ. ಗ್ರಾಮೀಣ ಅಭಿವೃದ್ಧಿ ಆದಾಗಲೇ ಭಾರತದ ಅಭಿವೃದ್ಧಿ ಆಗ್ತದೆ ಅಂಥೇಳಿ ಅವರು ಕನಸು ಕಂಡಿದ್ದರು. ಗ್ರಾಮೀಣ ಭಾಗಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಗರಗಳಿಗೆ ವಲಸೆ ಹೋಗುವಂಥವ್ರು ಭಾಳ ಆಗಿದ್ದಾರೆ. ಅದರಿಂದ ಏನಾಗಿದೆ, ಇವತ್ತು ಕೃಷಿಕರು ತಮ್ಮ ಉದ್ಯಮವನ್ನು ಮರಿತಾ ಇದ್ದಾರೆ, ಹೀಗಾಗಿ ಅಲ್ಲಿ ಸಾವಯವ ಅಂಶ ಹೋಗಿ ರಾಸಾಯನಿಕ ಅಂಶ ಜಾಸ್ತಿ ಆಗಿದೆ. ಹೀಗಾಗಿ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿರುವಂಥ ನೈರ್ಮಲ್ಯ ಕಡಿಮೆ ಆಗ್ತಾ ಇದೆ, ಇದು ಆಗಬಾರ್ದು ಅಂಥೇಳಿ ಇವತ್ತು ಸಾಕಷ್ಟು ಪ್ರಯತ್ನಗಳು ಆಗ್ತಾ ಇದೆ. ನೈಸರ್ಗಿಕ ಕೃಷಿಯತ್ತ ಒಲವು ಬರ್ತಾ ಇದೆ, ಸಾಕಷ್ಟು ಓದಿದವರು ಕೂಡ ನೈಸರ್ಗಿಕ ಕೃಷಿ ಕಡೆ ಮುಖ ಮಾಡ್ತಾ ಇದ್ದಾರೆ, ಅದು ಸ್ವಾಗತಾರ್ಹ ವಿಚಾರ. ಇವತ್ತು ಮುಖ್ಯವಾಗಿ ಭಾರತದೊಳಗೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಅಂಥೇಳಿ ಕರ್ನಾಟಕ ಸರ್ಕಾರ ಗದಗಿನೊಳಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದೆ. ಬಹಳ ಅಭೂತಪೂರ್ವವಾದ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಗ್ರಾಮೀಣರಿಗೆ ಉತ್ತಮ ಒಂದು ಶಿಕ್ಷಣ ಸಿಗಬೇಕು, ಮತ್ತು ಅಲ್ಲಿ ಗ್ರಾಮೀಣ ಪರಿಸರದಲ್ಲಿ ಇರುವಂತಹ ಒಂದು ಮೌಲ್ಯಗಳನ್ನು ನಾವು ಎತ್ತಿ ಹಿಡಿಬೇಕು, ಮತ್ತು ಅಲ್ಲಿರುವಂತಹ ಸರಕುಗಳು ಕೂಡ ಅವುಗಳನ್ನೇ ಉಪಯೋಗ ಮಾಡಿಕೊಂಡು ನಾವು ಜೀವನದೊಳಗೆ ಅಭಿವೃದ್ಧಿ ಸಾಧಿಸಬೇಕು ಅಂತೇಳಿ ಕನಸಿಟ್ಟುಕೊಂಡು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಇವತ್ತು ನಮ್ಮ ಜೊತೆಗೆ ಗದಗಿನೊಳಗಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಸುರೇಶ್ ವಿ ನಾಡಗೌಡರ್ ಅವರಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದೊಳಗೆ ಮತ್ತು ಹಿರಿಯ ಕಾನೂನು ಪ್ರಾಧ್ಯಾಪಕರಿದ್ದಾರೆ. ಬೆಂಗಳೂರಿನ ವಿಶ್ವವಿದ್ಯಾಲಯ ಕಾನೂನು ಕಾಲೇಜಿನೊಳಗೆ ಹಿರಿಯ ಕಾನೂನು ಪ್ರಾಧ್ಯಾಪಕರಾಗಿ ವಿಸ್ತೃತವಾದ ಅನುಭವ ಹೊಂದಿದ್ದಾರೆ. ಆತ್ಮೀಯ ಕೇಳುವರೆ, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಸ್ಥಾಪನೆ ಮತ್ತು ಅದರ ಉದ್ದೇಶಗಳು, ಮತ್ತು ಯಾವ ಕೋರ್ಸ್ಗಳಿದೆ, ಹೇಗೆ ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಮಾಡೋ ನಿಟ್ಟಿನೊಳಗೆ ಒಂದು ವಿಪುಲವಾದ ಅವಕಾಶಗಳು ಹೇಗೆ ಲಭ್ಯ ಇವೆ, ಇದನ್ನೆಲ್ಲ ನಾವು ವಿಸ್ತೃತವಾಗಿ ಮಾಹಿತಿ ಮಾಡ್ಕೊಳ್ಳೋಣ ಅಂತ ಆತ್ಮೀಯ ಕೇಳುಗರೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸುರೇಶ್ ವಿ ನಾಡಗೌಡರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಪ್ರೊಫೆಸರ್ ನಾಡಗೌಡರ್ ಅವರೇ. ನಮಸ್ಕಾರ ಸರ್. ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಸರ್, ತಮಗೂ ಹಾಗೂ ಎಲ್ಲ ಆಕಾಶವಾಣಿಯ ಶ್ರೋತೃಗಳಿಗೂ ನಾನು ನಮಸ್ಕಾರಗಳನ್ನು ಹೇಳ್ತೇನೆ. ಆಕಾಶವಾಣಿ ಈಗ ಆರಂಭ ಆಗಿ 90 ವರ್ಷ ಆಯ್ತು ರೀ. ಆಕಾಶವಾಣಿಯ ಒಂದು ಕೊಡುಗೆ ಏನಿದೆ ಅಲ್ಲ, 90 ವರ್ಷಗಳ ನಮ್ಮ ಯಾನ ಮಾಹಿತಿ ಮನರಂಜನೆ ಶಿಕ್ಷಣ ಮಾಡೋ ನಿಟ್ಟಿನೊಳಗೆ ಎಲ್ಲರನ್ನು ತಲುಪಲಿಕ್ಕೆ ಹೇಗೆ ಸಾಂಸ್ಕೃತಿಕ ರಾಬರಿ ಆಗಿ ಆಕಾಶವಾಣಿ ಹೆಂಗೆ ಕೆಲಸ ಮಾಡ್ತದೆ ಅಂತೇಳಿ ತಾವು ಅನ್ಕೋತೀರಿ? ಆಕಾಶವಾಣಿ ಧಾರವಾಡ ಅಂತಂದ್ರೆ ಮೊದಲಿಂದ್ರೂ ಕೂಡ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯಾದಂತ ಒಂದು ಸಂಸ್ಥೆ. ಈಗೆಲ್ಲ ಈ ಟಿವಿ ಮತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದಿದೆ, ಆದರೂ ಸಹಿತ ಆಕಾಶವಾಣಿ ಧಾರವಾಡ ಅಂತಂದ್ರೆ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು, ಅದರದೇ ಆದಂತ ಕೇಳುಗರಿದ್ದಾರೆ. ಹಾಗಾಗಿ ಆಕಾಶವಾಣಿ ಏನು ಧಾರವಾಡ ಕೇಂದ್ರ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಿ ಬಹಳಷ್ಟು ಜನರಿಗೆ ಮಾಹಿತಿಗಳನ್ನು ಒದಗಿಸುವುದು ಮತ್ತು ಅವರಿಗೆ ಮನರಂಜನೆಯನ್ನು ಕೂಡ ನೀಡ್ತಾ ಇದೆ. ಅದಕ್ಕೆ ನಾನು ಆಕಾಶವಾಣಿ ಅದರ ಅಮೋಘವಾದಂತಹ ಸೇವೆಗೆ ಅದಕ್ಕೆ ಧನ್ಯವಾದಗಳು ಮತ್ತು ನಾನು ಅಭಿನಂದನೆಗಳನ್ನು ಹೇಳಿಕೆ ಹೃತ್ಪೂರ್ವಕ ಧನ್ಯವಾದಗಳು ಪ್ರೊಫೆಸರ್ ಸುರೇಶ್ ವಿ ನಾಡಗೌಡರವರೇ. ಗ್ರಾಮೀಣ ತಳದಿ ಇದ್ರೆ ಜಾಗತಿಕವಾಗಿ ಎತ್ತರಕ್ಕೆ ಏರ್ಬಹುದು ಅನ್ನೋ ಒಂದು ಮಹದಾಸೆಯೊಂದಿಗೆ ಒಂದು ಕಲ್ಪನೆಯೊಂದಿಗೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗನೊಳಗೆ ಆರಂಭವಾಗಿದೆ ಆ ಕುರಿತಂತೆ, ಯಾಕಂದ್ರೆ ತಾವು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಮತ್ತು ಕುಲಸಚಿವರಾಗಿ ಬಹಳ ವಿಸ್ತೃತವಾದ ಅನುಭವ ಹೊಂದಿದ್ರಿ. ಈ ಒಂದು ಸ್ಥಾಪನೆಯ ಉದ್ದೇಶ ಮತ್ತೆ ಯಾವಾಗ ಸ್ಥಾಪನೆ ಆಯಿತು ಇದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಡ್ಬೋದಾ? ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್ನಲ್ಲಿ 2016 ಪ್ರಾರಂಭ ಮಾಡಲಾಯಿತು ಮತ್ತು ಈ ವಿಶ್ವವಿದ್ಯಾಲಯವನ್ನ ಮಹಾತ್ಮ ಗಾಂಧೀಜಿಯವರ ಏನು ಗ್ರಾಮ ಸ್ವರಾಜ್ಯದ ಕನಸನ್ನ ಸಾಕಾರಗೊಳಿಸಲು ಮತ್ತು ನಮ್ಮ ದೇಶದ ಒಂದು ಅಭಿವೃದ್ಧಿಗಾಗಿ, ನಮ್ಮ ದೇಶ ತಾವು ಈಗಾಗಲೇ ಹೇಳಿದಾಗೆ ಹಳ್ಳಿಗಳ ರಾಷ್ಟ್ರ ಆಗಿದ್ದರಿಂದ ಹಳ್ಳಿಗಳು ಅಭಿವೃದ್ಧಿ ಆದರೆ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಮನಗಂಡು ಅಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಅತ್ಯಂತ ದೂರದೃಷ್ಟಿ ಮತ್ತು ಕ್ರಿಯಾಶೀಲ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ರವರು ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ವಿಶೇಷವಾದಂಥ ಒಂದು ಪ್ರಯತ್ನವನ್ನು ಮಾಡಿದರು ಮತ್ತು ಅವರ ಒಂದು ಪ್ರಯತ್ನದಿಂದಾಗಿ ಮತ್ತು ಇಂದಿನ ಮತ್ತು ಅಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ಬೆಂಬಲದಿಂದ ಈ ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು ಗದಗದಲ್ಲಿ ಅಂತ ನಾನು ಹೇಳಿಕೆ ಇಚ್ಛೆಪಡ್ತೇನೆ. ಮತ್ತು ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗ ಇದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂತ ಹೇಳಿ ಪ್ರಾರಂಭ ಆಯಿತು. ಆದರೆ ಈಗ ಬೆಳಗಾವಿಯಲ್ಲಿ ಇತ್ತೀಚಿಗಾಗಿ ನಡೆದಂಥ ಏನು ಶತಮಾನೋತ್ಸವ, ಮಹಾತ್ಮ ಗಾಂಧೀಜಿಯವರ ಅಧಿವೇಶನ 1920 ಅಧಿವೇಶನದ ಒಂದು ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಗೌರವವನ್ನು ಸೂಚಿಸುವುದಕ್ಕೋಸ್ಕರ ಇಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆರವರು ವಿಶೇಷವಾದಂಥ ಒಂದು ಆಸಕ್ತಿಯನ್ನು ವಹಿಸಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ನಮ್ಮ ವಿಶ್ವವಿದ್ಯಾಲಯವನ್ನು ಮಹಾತ್ಮ ಗಾಂಧೀಜಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಅಂಥೇಳಿ ಮರು ನಾಮಕರಣವನ್ನು ಮಾಡಿದ್ದಾರೆ ಮತ್ತು ಮಾನ್ಯ ಸಚಿವರು ನಮ್ಮ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿಗಳು ಕೂಡ ಆಗಿದ್ದಾರೆ. ಹಾಗೆಯೇ ನಮ್ಮ ವಿಶ್ವವಿದ್ಯಾಲಯ ಮಾನ್ಯ ಸಚಿವರ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಗಣತವೇತ ರಾಜ್ಯಪಾಲರು ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಾಧಿಪತಿಗಳಾಗಿದ್ದಾರೆ. ಇವರೆಲ್ಲರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ವಿಶ್ವವಿದ್ಯಾಲಯ ಬಹಳಷ್ಟು ಪ್ರಗತಿಯನ್ನು ಸಾಧಿಸ್ತಾ ಇದೆ ಅಂತೇಳಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ಈ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅಂದಿನ ಪಂಚಾಯತ್ ರಾಜ್ ಸಚಿವರು ಕರ್ನಾಟಕ ರಾಜ್ಯದ ನಿವೃತ್ತ ಚೀಫ್ ಸೆಕ್ರೆಟರಿ ಆದಂಥ ಎಸ್ ವಿ ರಂಗನಾಥ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅನೇಕ ವಿದ್ವಾಂಸರು ಆ ಸಮಿತಿಯಲ್ಲಿದ್ದು ಬಹಳಷ್ಟು ಒಂದು ಅಧ್ಯಯನವನ್ನು ಮಾಡಿ ಈ ವಿಶ್ವವಿದ್ಯಾಲಯಕ್ಕೆ ಒಂದು ರೂಪರೇಷೆಯನ್ನು ಕೊಟ್ಟು ಈ ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಇದೊಂದು ಏಕೈಕ ವಿಶ್ವವಿದ್ಯಾಲಯ, ಮಾದರಿ ವಿಶ್ವವಿದ್ಯಾಲಯ, ಬೇರೆ ಯಾವ ರಾಜ್ಯದಲ್ಲಿಯೂ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಷಯಗಳಲ್ಲಿ ವಿಶೇಷವಾದಂಥ ಒಂದು ಅಧ್ಯಯನ, ಸಂಶೋಧನೆ, ಕಲಿಕೆ ಮತ್ತು ಏನು ಟ್ರೈನಿಂಗ್ ಅಂತ ಹೇಳ್ತೀವಿ, ತರಬೇತಿ ಕೊಡೋದಕ್ಕೆ ಇದ್ದಂಥ ಏಕೈಕ ವಿಶ್ವವಿದ್ಯಾಲಯ ಅಂತ ನಾವು ಹೇಳ್ಬೋದು. ವಿಶೇಷವಾಗಿ ಶಿಕ್ಷಣ ಬಹಳ ಅಗತ್ಯತೆ ಇದೆ, ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಅದು ಒಂದು, ಮೂಲಭೂತ ಅಗತ್ಯತೆಗಳಲ್ಲಿ ಅದು ಒಂದು. ಅದರಲ್ಲೂ ಉನ್ನತ ಶಿಕ್ಷಣ ಪಡೆದವರು ಖಂಡಿತವಾಗಿ ಕೂಡ ಉದ್ಯೋಗವನ್ನು ಮಾಡಿ ಒಂದು ಸ್ವಾವಲಂಬನೆ ಗಳಿಸುವಂಥದ್ದು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ನಿಟ್ಟಿನೊಳಗೆ ಸಹಕಾರಿಯಾಗುವಂಥದ್ದು. ಈಗ ತಮ್ಮ ವಿಶ್ವವಿದ್ಯಾಲಯದೊಳಗೆ ಯಾವ್ಯಾವ ಕೋರ್ಸ್ಗಳು ಲಭ್ಯವಿವೆ ಈ ಕುರಿತಂತೆ ವಿವರವಾಗಿ ಮಾಹಿತಿ ಮಾಡಿಕೊಡ್ಬೋದಾ? ಈಗೇನು 2016 ಸ್ಥಾಪನೆ ಆಯಿತು ಮತ್ತು 2017-18 ಅದರ ಎಲ್ಲ ಶೈಕ್ಷಣಿಕ ಮತ್ತು ವಿವಿಧ ವಿಸ್ತರಣಾ ಚಟುವಟಿಕೆಗಳು ಮತ್ತು ತರಬೇತಿ ಚಟುವಟಿಕೆಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ವಿಶ್ವವಿದ್ಯಾಲಯಕ್ಕೆ ಗದಗಿನ ಏನು ನಾಗಾವಿ ಗ್ರಾಮದ ಸಮೀಪ ಸುಮಾರು 353 ಎಕರೆ ವಿಶಾಲವಾದ ವಿಹಂಗಮವಾದಂಥ ಒಂದು ಪ್ರದೇಶವನ್ನು ನೀಡಲಾಗಿದೆ ಮತ್ತು ಅದರಲ್ಲಿ ಈಗೇನು ವಿಶ್ವವಿದ್ಯಾಲಯ ಚಟುವಟಿಕೆಗಳನ್ನು ಪ್ರಾರಂಭಿಸಲಿಕ್ಕೆ ಏನು ಅನುಕೂಲತೆ ಬೇಕು ಸುಸಜ್ಜಿತವಾದಂಥ ಒಂದು ಕ್ಲಾಸ್ ರೂಮ್ಸ್ ಇರ್ಬೋದು ಲೈಬ್ರರಿ ಇರ್ಬೋದು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಗಳ ಒಂದು ಅವಶ್ಯಕತೆ ಇವೆಲ್ಲಗಳನ್ನು ಹೊಂದಿದೆ ಮತ್ತು ಮುಖ್ಯವಾಗಿ ಈ ಎಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನುರಿತ ಪ್ರಾಧ್ಯಾಪಕರು ಕೂಡ ಇದರಲ್ಲಿದ್ದಾರೆ ಸೊ ಈ ಎಲ್ಲರ ಒಂದು ಇದನ್ನು ಸಹಾಯದಿಂದಾಗಿ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಈಗ ಸುಮಾರು 10 ಸ್ನಾತಕೋತ್ತರ ಪದವಿ ಕೋರ್ಸ್ಗಳನ್ನು ಅಂದರೆ PG ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ ಅವುಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಮತ್ತು 6 ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ UG ಪ್ರೋಗ್ರಾಮ್ಸ್ ಪದವಿ ಕೋರ್ಸ್ಗಳನ್ನು ಕೂಡ ನಾವು ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು 10 ಸ್ನಾತಕೋತ್ತರ ಕೋರ್ಸ್ಗಳಿದ್ದಾವೆ ಅವುಗಳಲ್ಲಿ ನಾಮಿನ್ಕ್ಲೇಚರು ಸೇಮೇ ಇರ್ತದೆ UGC ನಿಯಮಾವಳಿ ಪ್ರಕಾರ ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಪ್ರೋಗ್ರಾಮ್ದ ಹೆಸರುಗಳು ಸೇಮ್ ಇರ್ತದೆ ಆದರೆ ಅವುಗಳಲ್ಲಿ ಇರುವಂಥ ಒಂದು ಏನು ಸಿಲೆಬಸ್ನಲ್ಲಿ ಕೋರ್ಸ್ ಕಂಟೆಂಟ್ನಲ್ಲಿ ನಾವು ಸಾಕಷ್ಟು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಷಯಗಳಿಗೆ ಕುರಿತಾಗಿ ವಿಶೇಷತೆಯೊಂದಿಗೆ ನಾವು ಅವುಗಳನ್ನು ಟೀಚ್ ಮಾಡೋದಕ್ಕೆ ಅನುಕೂಲ ಆಗೋದಕ್ಕೆ ನಾವು ಅದರಲ್ಲಿ ಬದಲಾವಣೆಯನ್ನು ತಂದಿದ್ದೀವಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಇವತ್ತಿನ ದಿವಸ ತುಂಬ ಮುಖ್ಯ ಸ್ಕಿಲ್ ಬೇಸ್ಡ್ ಎಜುಕೇಷನ್ನು ಮತ್ತು ಪ್ರಾಯೋಗಿಕ ಶಿಕ್ಷಣ ಅಂದರೆ ನಾವು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ ಫೀಲ್ಡ್ ಎಕ್ಸ್ಪೀರಿಯೆನ್ಸು ಫೀಲ್ಡ್ ನಾಲೆಜು ಮತ್ತು ಇಂಡಸ್ಟ್ರಿ ರೆಡಿ ನಾವು ಗ್ರ್ಯಾಜುಯೇಟ್ಸನ್ನು ಮಾಡಬೇಕು ಮತ್ತು ಇಂಡಸ್ಟ್ರಿ ಮತ್ತು ನಮ್ಮ ಅಕಾಡೆಮಿಕ್ಸ್ ಮಧ್ಯೆ ಒಂದು ಬ್ರಿಡ್ಜ್ ಇರಬೇಕು ಅಂದರೆ ಮಾತ್ರ ಅವರಿಗೆ ರೆಡಿ ಫಾರ್ ಜಾಬ್ ಆಗ್ತಾರೆ ಅನ್ನುವಂಥ ಉದ್ದೇಶದಿಂದ ನಾವು ಈ ಕೋರ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ ನಮಗೆ MA ರೂರಲ್ ಡೆವಲಪ್ಮೆಂಟು ಪಂಚಾಯತ್ ರಾಜ್ ಮತ್ತು ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಅಂತ ಪ್ರೋಗ್ರಾಮ್ ಇದೆ ಮತ್ತು MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ ಸಾರ್ವಜನಿಕ ಆಡಳಿತ ಮತ್ತು MA ಅರ್ಥಶಾಸ್ತ್ರ ಅಂದರೆ ಅಭಿವೃದ್ಧಿ ಅರ್ಥಶಾಸ್ತ್ರ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತೇಳಿ ಇದೆ ಮತ್ತು MSW ಕಮ್ಯುನಿಟಿ ಡೆವಲಪ್ಮೆಂಟು ಕಮ್ಯುನಿಟಿ ಹೆಲ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಪ್ರೋಗ್ರಾಂ ಮಾಡಿದ್ದೀವಿ ಮತ್ತು MCOM ವಿಶೇಷವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉದ್ಯಮಶೀಲತೆ ಮತ್ತು ಸಹಕಾರ ನಿರ್ವಹಣೆ ಅಂದರೆ ಎಂಟರ್ಪ್ರಿನರ್ಶಿಪ್ ಮತ್ತು ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಇದು ಬಹಳ ಒಂದು ಉಪಯುಕ್ತವಾದಂಥ ಕೋರ್ಸು ಇದರಲ್ಲಿ ಇದನ್ನು ಓದಿದವರಿಗೆ ಬಹಳಷ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರಿಗೆ ವಿಪುಲವಾದಂಥ ಒಂದು ಅವಕಾಶಗಳು ದೊರೀತಾ ಇದ್ದಾವೆ ಹಾಗಾಗಿ ಬಹಳಷ್ಟು ಕೋಆಪರೇಟಿವ್ ಬ್ಯಾಂಕಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಪಾಸ್ ಆದಂಥವರು ಉದ್ಯೋಗವನ್ನು ಪಡಿತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷವಾದ ನಮ್ಮ ಕೋರ್ಸ್ ಏನಂತಂದರೆ ಜಿಯೋ ಇನ್ಫಾರ್ಮೆಟಿಕ್ಸು GIS ಅಂತ ಹೇಳಿಬಿಟ್ಟು ಈ ಸೆಟಲೈಟ್ ರಿಲೇಟೆಡ್ ಸರ್ವೆ ಇರ್ಬೋದು ಇದು ಎಲ್ಲದಕ್ಕೂ ಕೂಡ ಬಹಳಷ್ಟು ಅನುಕೂಲ ಆಗುವಂಥ ಒಂದು ಕೋರ್ಸು ಇದನ್ನು ಓದಿದಂಥವರು ಕೂಡ ಈಗ ಇಸ್ರೋನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು PhD ಮಾಡ್ತಾ ಇದ್ದಾರೆ ಬಿಟ್ಸ್ ಪಿಲಾನಿ ನಮ್ಮ ಗೋವಾನಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಈಗ PhD ಮಾಡ್ತಾ ಇದ್ದಾರೆ ಮತ್ತು ಉದ್ಯೋಗ ಕೂಡ ಅವರಿಗೆ ಸಾಕಷ್ಟು ಸಿಗ್ತಾ ಇದೆ MSc ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸು ಇದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಯಾಕಂದರೆ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡಿದರೆ ಅಗ್ರೋ ಬೇಸ್ಡ್ ಇಂಡಸ್ಟ್ರೀಸು ಫುಡ್ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಅವರಿಗೆ ಅವಕಾಶಗಳು ಸಿಗ್ತಾ ಇದ್ದಾವೆ ಮತ್ತು MSc ಕಂಪ್ಯೂಟರ್ ಸೈನ್ಸ್ ಡೇಟಾ ಅನಾಲಿಟಿಕ್ಸ್ ಕೋರ್ಸು ಅದು ಮೊದಲಿತ್ತು ಅದನ್ನು ನಾವು ಈಗ MCA ಕೋರ್ಸ್ ಅಂತ ಮಾಡಿದ್ವಿ ಲಾಸ್ಟ್ ಇಯರಿಂದ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನು ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಟೆಕ್ನಾಲಜಿ ಭಾಳ ಮುಖ್ಯ ಹಾಗಾಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೂ ಆಯಿತು ಮತ್ತು ಬೇರೆ ಬೇರೆ ಉದ್ಯೋಗಗಳ ಅವಕಾಶಗಳನ್ನು ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸು ಕೂಡ ಮಾಡಿದ್ದೀವಿ ಮತ್ತು ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಕೋರ್ಸ್ ಕೂಡ ನಮ್ಮಲ್ಲಿದೆ ಅಂದರೆ ಈ ಸಾರ್ವಜನಿಕ ಆರೋಗ್ಯ ಯಾಕಂದರೆ ಆರೋಗ್ಯ ಬಹಳ ಮುಖ್ಯ ನಾವು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವುದು ಕುರಿತಾಗಿ ನಾವು ಜನರಲ್ಲಿ ಅರಿವೆಯನ್ನು ಮೂಡಿಸೋದ್ರ ಜೊತೆಗೆ ಯಾಕಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಹೇಳ್ತೀವಿ ರೋಗ ಬಂದ ಮೇಲೆ ನಾವು ಅದನ್ನು ಮಾಡೋಕ್ಕಿಂತ ಮೊದಲೇ ಅದಕ್ಕೆ ಪ್ರಿಕಾಷನ್ ತಗೊಳ್ಳಿಕ್ಕೆ ಸಾಕಷ್ಟು ಈ ಒಂದು ಕೋರ್ಸನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರಿಗೂ ಕೂಡ ಅವಕಾಶಗಳಿದ್ದಾವೆ ಈಗ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತಿದೆ ಸಾಕಷ್ಟು ಈ ಹೆಲ್ತ್ ರಿಲೇಟೆಡ್ ಸ್ಕೀಮ್ಸ್ಗಳಲ್ಲಿ ಇವರಿಗೆ ಉದ್ಯೋಗ ಅವಕಾಶಗಳು ಸಿಗ್ತವೆ MBA ರೂರಲ್ ಮ್ಯಾನೇಜ್ಮೆಂಟ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು ಇದು ಸಾಮಾನ್ಯವಾಗಿ ನಮ್ಮ ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟೀಸ್ನಲ್ಲಿ ಈ ಕೋರ್ಸ್ ಇಲ್ಲ ಅಂದರೆ ಈ ಕೋರ್ಸ್ನಲ್ಲಿ ನಾವು ವಿಶೇಷವಾಗಿ ರೂರಲ್ ಮ್ಯಾನೇಜ್ಮೆಂಟು ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟಿಗೆ ಒತ್ತು ಕೊಡ್ತೇವೆ ಅವರ ಕೃಷಿಕರ ಏನು ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಅವರ ಆದಾಯ ಹೆಚ್ಚು ಮಾಡಬೇಕು ಡಬ್ಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಅದೆಲ್ಲ ಹೇಳ್ತೇವೆ ನಾವು ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಇರುವಂಥ ಜನರ ಒಂದು ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳಲ್ಲಿ ಸುಧಾರಣೆ ಆಗಲಿಲ್ಲ ಅಂತಂದರೆ ನಾವೇನು 2047ಕ್ಕೆ ನಮ್ಮ ದೇಶ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಡೆವಲಪ್ ನೇಷನ್ ಆಗಬೇಕು ಅಂತ ಹೇಳ್ತೀವಿ ಅದು ಮಾಡೋದು ಕಷ್ಟ ಆಗುತ್ತೆ ಮತ್ತು ಗ್ರಾಮೀಣ ಭಾಗದಲ್ಲಿಯೂ ಕೂಡ ನಾವು ವ್ಯವಸ್ಥಿತವಾಗಿ ಒಂದು ನಿರ್ವಹಣೆ ಮಾಡಬೇಕಾಯಿತು ನೀರು ಸರಬರಾಜು ಇರ್ಬೋದು ಶಿಕ್ಷಣ ಇರ್ಬೋದು ಅಥವಾ ನೈರ್ಮಲೀಕರಣದ ವಿಷಯಗಳಿರ್ಬೋದು. ಹಾಗಾಗಿ ಈ ಒಂದು ಕೋರ್ಸ್ ಅನ್ನು ಮಾಡಿದಂತ ಅನೇಕರು ಅವರು ತಮ್ಮದೇ ಆದಂತಹ ಸ್ವಂತ ಉದ್ಯೋಗಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಈ ಎಲ್ಲಾ ಕೋರ್ಸ್ಗಳ ಒಟ್ಟು ಉದ್ದೇಶ ಏನು ಅಂತಂದ್ರೆ ಉದ್ಯೋಗವನ್ನ ಕೇಳ್ಕೊಂಡು ಹೋಗುವುದಕ್ಕಿಂತ ಉದ್ಯೋಗವನ್ನ ಕೊಡುವಂತವರನ್ನ ಪ್ರೊಡ್ಯೂಸ್ ಮಾಡುವಂತದ್ದು, ಅಂದ್ರೆ ಎಂಟರ್ಪ್ರಿನರ್ಸ್ ಅನ್ನ ನಾವು ಪ್ರೊಡ್ಯೂಸ್ ಮಾಡುವಂತದ್ದು ನಮ್ಮ ವಿಶ್ವವಿದ್ಯಾಲಯದ ಉದ್ದೇಶ. ಅದೇ ರೀತಿಯಾಗಿ ನಾವು ಅಂಡರ್ ಗ್ರಾಜುಯೇಟ್ ಕೋರ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ತಮಗೆ, ಅಲ್ಲಿ BA ರೂರಲ್ ಡೆವಲಪ್ಮೆಂಟ್ ಪೊಲಿಟಿಕಲ್ ಸೈನ್ಸ್ ಇದೆ, BCOM ಇನ್ನೋವೇಷನ್ ಸ್ಟಾರ್ಟ್ಅಪ್ ಅಂತ ಕೋರ್ಸ್ ಇದೆ, ಇದು ಕೂಡ ವಿಶೇಷವಾದಂತಹ ಕೋರ್ಸು. ಅಂದ್ರೆ ಈ ಸ್ಟಾರ್ಟ್ಅಪ್ಸ್ ಏನ್ ಮೇಕ್ ಇನ್ ಇಂಡಿಯಾ ಇವೆಲ್ಲ ವೇರಿಯಸ್ ಸ್ಟಾರ್ಟ್ಅಪ್ ಇವೆಲ್ಲ ಪ್ರೋಗ್ರಾಮ್ಸ್ ಬಂದಿದೆಯಲ್ಲ ಅದಕ್ಕೆ ಬಹಳಷ್ಟು ಹೆಚ್ಚು ಅನುಕೂಲ ಆಗ್ತಾ ಇದೆ. BSc ಅಗ್ರಿ ಬಿಸ್ನೆಸ್ ಮತ್ತು ಫುಡ್ ಪ್ರೊಸೆಸಿಂಗ್ ಅಂತಿದೆ, BSc ಜಿಯೋ ಇನ್ಫಾರ್ಮೇಶನ್ ಜಿಯೋಗ್ರಫಿ ಅಂಡ್ ಕಂಪ್ಯೂಟರ್ ಸೈನ್ಸ್ ಇದೆ, ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಮತ್ತು BCA ಅಂತೂ ಕೂಡ ಈ ಒಂದು ಕೋರ್ಸ್ ಅನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ಈ ಎಲ್ಲಾ ಕೋರ್ಸ್ಗಳಲ್ಲಿ ಸುಮಾರು 70% ವಿದ್ಯಾರ್ಥಿನಿಯರು ಇದ್ದಾರೆ. ಮತ್ತೆ ಯಾಕಂದ್ರೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಸೌಕರ್ಯಗಳಿದೆ ಮತ್ತು ನಗರದಿಂದ ಅಂದ್ರೆ ಗದಗ ಪಟ್ಟಣದಿಂದ ನಮ್ಮ ವಿಶ್ವದಾಗ ಬರ್ಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಇದೆ. ಸೊ ಹಾಗಾಗಿ ಬಹಳ ವಿದ್ಯಾರ್ಥಿಗಳು ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದಾರೆ ಪ್ರೊಫೆಸರ್ ನಾಡಗೌಡ ಅವರೇ. ಸ್ಕಿಲ್ಡ್ ಅಂತಾರಲ್ಲ ಕೌಶಲ್ಯ ಭರಿತವಾದ, ಅದಕ್ಕೆ ಇಂಬು ಕೊಡೋ ನಿಟ್ಟಿನೊಳಗೆ ಕೌಶಲ್ಯ ಭಾರತ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೌಶಲ್ಯ ಭಾರತ ಆದಾಗ ಸ್ಕಿಲ್ ಇಂಡಿಯಾ ಅಂತ ಅಂದಾಗ ಅದಕ್ಕೆ ಪೂರಕವಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕೋರ್ಸ್ಗಳು ಬಹಳ ಅದ್ಭುತವಾಗಿವೆ. ಯಾವ ರೀತಿ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದೊಳಗೆ ಬೋಧಿಸಲಾಗ್ತಾ ಇದೆ ಈ ಕುರಿತಂತೆ ಸ್ವಲ್ಪ ಮಾಹಿತಿ ಮಾಡ್ಕೊಳ್ಬಹುದಾ? ಈಗೇನು ನಾನು ತಮಗೆಲ್ಲ ಈಗ ಕೋರ್ಸ್ಗಳು ನಾವು ಏನೇನು ಮಾಡ್ತಾ ಇದ್ದೀವಿ ಅಂತೇನು ತಮಗೆ ಹೇಳಿದೆ, ಆ ಎಲ್ಲ ಕೋರ್ಸ್ಗಳಲ್ಲಿ ಒಂದು ಬೋಧನೆ ಕಲಿಕೆ ಮತ್ತು ಸಂಶೋಧನೆಯಲ್ಲಿ ಉತ್ಕೃಷ್ಟತೆ ಕಡೆಗೆ ಸತತ ಗಮನವನ್ನು ನಾವು ನೀಡ್ತೇವೆ ಮತ್ತು ನಮ್ಮ ಎಲ್ಲ ಕೋರ್ಸ್ಗಳು ಅಂತರ್ಶಿಸ್ತೀಯ ಆಗಿದ್ದಾವೆ, ಅಂದರೆ ಮಲ್ಟಿ ಡಿಸಿಪ್ಲಿನರಿ ಆಗಿದೆ ಈಗ. ಮತ್ತು ಪ್ರಾಯೋಗಿಕ ಕಲಿಕೆಗೆ ನಾವು ಹೆಚ್ಚು ಒತ್ತು ಕೊಡ್ತೇವೆ, ಈ ಥಿಯರಾಟಿಕಲ್ ಇದಕ್ಕಿಂತ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚು ಒತ್ತು ಕೊಡ್ತೇವೆ ಮತ್ತು ಉದ್ಯೋಗ ಕೌಶಲ್ಯಗಳಿಗೂ ಕೂಡ ಹೆಚ್ಚು ಅನುಕೂಲ ಆಗುವಂತಹ ಕೌಶಲ್ಯಗಳನ್ನು ಕೂಡ ನಾವು ಅವರಿಗೆ ಈ ಕೋರ್ಸ್ಗಳ ಜೊತೆ ಜೊತೆಗೇನೆ ಕೊಡ್ತೀವಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗುವ ಶಿಕ್ಷಣ ತರಬೇತಿ ಸಂಶೋಧನೆಗೆ ಪ್ರೋತ್ಸಾಹವನ್ನು ನಾವು ನೀಡ್ತಾ ಇದ್ವಿ. ಅದನ್ನು ನಾವು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಬೇರೆ ಬೇರೆ ಅನೇಕ ದೇಶದ ಪ್ರತಿಷ್ಠಿತ ಸಂಸ್ಥೆಗಳೊಂದಿಗೆ ನಾವು ಏನು ಒಡಂಬಡಿಕೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. MOU ಅಂತ ಏನು ಹೇಳ್ತೀವಿ, ಅಕಾಡೆಮಿಕ್ ರಿಸರ್ಚು ಮತ್ತು ಎಕ್ಸ್ಟೆನ್ಷನ್ ಕೊಲಾಬರೇಷನ್ ಆಕ್ಟಿವಿಟೀಸನ್ನು ನಾವು ಪ್ರೋತ್ಸಾಹಿಸಲಿಕ್ಕೆ ಅದು ಗುಜರಾತ್ನಲ್ಲಿರುವಂಥ ಇರ್ಮಾ ಅಂತಿದೆ, ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅವರು ಕುರಿಯನ್ ಅನ್ನುವಂಥವ್ರು ಅದನ್ನು ಸ್ಥಾಪನೆ ಮಾಡಿದ್ದು. ಮತ್ತು NIRDPR ಅಂತ ಹೈದರಾಬಾದ್ನಲ್ಲಿದೆ, ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಅಂತೇಳಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ನು. ಮತ್ತು ಕಿಲಾ ಅಂತಿದೆ, ಕೇರಳ ಇನ್ಸ್ಟಿಟ್ಯೂಟ್ ಆಫ್ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇದೆ ಕೇರಳನಲ್ಲಿ, ಸೆಸ್ ಅಂತ ಬೆಂಗಳೂರಲ್ಲಿದೆ, CFTRI ಅಂತೆ ತಮಗೆ ಗೊತ್ತಿದೆ ಮೈಸೂರಲ್ಲಿ, ಆಮೇಲೆ IIIT ಧಾರವಾಡ ಜೊತೆಗೂ ಕೂಡ ನಾವು, ಆಮೇಲೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ ಜೊತೆ ಮಾಡಿದ್ದೀವಿ. ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಪ್ರೋತ್ಸಾಹ ಮಾಡುವಂತ ಒಂದು ವಿಶೇಷವಾದಂತಹ ಸಂಸ್ಥೆ ಇದೆ, ಅದನ್ನ ನಾವು ಹೆಡ್ ಹೈ ಬೆಂಗಳೂರು ಸಂಸ್ಥೆ ಇದೆ, ಅದು ಮದನ್ ಪಡ್ಕೆ ಅಂತ ಹೇಳಿ ನಮ್ಮ ಹುಬ್ಳಿ ಅವರನ್ನೇ, ಅವರು ಜೊತೆನೂ ಕೂಡ ನಾವು MOU ಮಾಡಿದ್ದೀವಿ. ಮತ್ತು ಅವರು ಕೂಡ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಆಕ್ಟಿವಿಟೀಸ್ ಅಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ದೇಶಪಾಂಡೆ ಫೌಂಡೇಶನ್ ಜೊತೆ ಇದೆ, SIRDI ಅಂತ ಹೇಳಿ ಮೈಸೂರಲ್ಲಿದೆ, ಹಾಗೆ ಅನೇಕ ಸುಮಾರು 40-45 ಅಂತ ಪ್ರತಿಷ್ಠಿತ ಸಂಸ್ಥೆಗಳಿಗೆ ನಾವು ಇದನ್ನ ಒಡಂಬಡಿಕೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಅಲ್ಲಿ ವಿಶೇಷವಾದಂತ ಒಂದು ಏನಾದರೂ ಪ್ರೋಗ್ರಾಮ್ಸ್ ಆದರೆ ಅಲ್ಲಿಗೂ ಕೂಡ ಕಳಿಸಿರ್ತೇವೆ. ಮತ್ತು ಅಲ್ಲಿ ನುರಿತಂತ ಅನೇಕ ಎಕ್ಸ್ಪರ್ಟ್ಸ್ ಅನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯ ಕರೆಸಿ ನಾವು ಬೋಧನೆಯನ್ನು ಕೂಡ ಮಾಡಿಸ್ತೇವೆ. ಕೌಶಲ್ಯ ಬೆಳೆಸುವ ನಿಟ್ಟಿನೊಳಗೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೇಳಿ ಬಹಳ ಸಂತೋಷ ಆಗುತ್ತೆ. ಈಗ ಮುಖ್ಯವಾಗಿ ತಮ್ಮ ವಿಶ್ವವಿದ್ಯಾಲಯದೊಳಗೆ ಪ್ರವೇಶ ಪಡೆಯಲಿಕ್ಕೆ ಏನು ಅರ್ಹತೆ ಬೇಕು ಅಂತ ಹೇಳ್ತೀರಿ, ಮತ್ತೆ ಯಾವ ವಿಷಯಗಳನ್ನು ಓದಿರುವ ವಿದ್ಯಾರ್ಥಿಗಳು ತಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯಬಹುದು? ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗಾವಕಾಶಗಳನ್ನು ಕೂಡ ದೊರಕಿಸಿಕೊಡಬೇಕು ಅಂತ ಹೇಳಿ, ಯಾಕಂದ್ರೆ ನಾವು ಏನು ಉದ್ಯೋಗ ಕೋಶ ಅಂತ ಹೇಳಿ ಪ್ಲೇಸ್ಮೆಂಟ್ ಸೆಲ್ ಅಂತ ಹೇಳ್ತೀವಿ, ಅದನ್ನು ನಾವು ನೈಪುಣ್ಯ ಕೇಂದ್ರ ಅಂತ ಹೇಳಿ ಸ್ಥಾಪನೆ ಮಾಡಿದ್ದೀವಿ. ಅದರ ಮುಖಾಂತರ ನಾವು ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ, ಅವು ಬೆಂಗಳೂರು ಇರ್ಬೋದು, ದೇಶದ ವಿವಿಧ ಭಾಗಗಳ ಆರ್ಗನೈಸೇಷನ್ ಜೊತೆ ಸಂಪರ್ಕವನ್ನು ಬೆಳೆಸಿ ಅವರಿಂದ ನಾವು ಪ್ರತಿ ವರ್ಷನೂ ಕೂಡ ಒಂದು ಪ್ಲೇಸ್ಮೆಂಟ್ ಡ್ರೈವ್ ಅಂತ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ನಿಮ್ಗೆ ತಮಗೂ ಗೊತ್ತಿದೆ, ಯಾವುದೇ ಎಕ್ಸೆಪ್ಟ್ ಇಂಜಿನಿಯರಿಂಗು ಇಂಥ ಕ್ಷೇತ್ರಗಳಲ್ಲಿ ಬಿಟ್ಟರೆ ಬೇರೆ ಕೋರ್ಸ್ಗಳಿಗೆ ಈ ಪ್ಲೇಸ್ಮೆಂಟ್ ಅವರ ಇನ್ಸ್ಟಿಟ್ಯೂಷನ್ ಲೆವೆಲಲ್ಲಿ ಆಗೋದು ತುಂಬ ವಿರಳ. ಆದರೆ ನಮ್ಮ ವಿಶ್ವವಿದ್ಯಾಲಯ ಈಗ ಏನು ಅಂಡರ್ ಗ್ರಾಜುಯೇಟ್ 6 ಕೋರ್ಸ್ ಇದೆ. ನಾವು ಲಾಸ್ಟ್ ಟೈಮ್ ಒಂದು ಪ್ಲೇಸ್ಮೆಂಟ್ ಡ್ರೈವ್ ಮಾಡಿದ್ವಿ, ಅವಾಗ ಸುಮಾರು 18 ಕಂಪ್ನಿಗಳು ನಮ್ಮ ಯೂನಿವರ್ಸಿಟಿಗೆ ಬಂದು ಸುಮಾರು 80 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿ ಈಗ ಆಲ್ರೆಡಿ ಒಂದು 28 ಜನರಿಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ಸು ಕೊಟ್ಟಿದ್ದಾರೆ. ಅವರು ಸುಮಾರು 25,000-30,000 ಎವರೇಜ್ ಟು ಸ್ಟಾರ್ಟ್ ವಿತ್ ಸ್ಯಾಲ್ರಿ ಕೂಡ ಅವರಿಗೆ ಆಫರ್ ಮಾಡಿದ್ದಾರೆ, ಅದು ಬಹಳ ಸಂತೋಷ. ಅದೇ ರೀತಿಯಾಗಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಂಥ ಸ್ಟೂಡೆಂಟ್ಸ್ಗೂ ಕೂಡ ನಾವು ಲಾಸ್ಟ್ ಇಯರ್ ಅಂದರೆ ಎವ್ರಿ ಇಯರ್ ಡ್ರೈವ್ ಮಾಡ್ತೀವಿ, ಸುಮಾರು 20-25 ಕಂಪ್ನೀಸ್ ಬಂದು ಅವ್ರಿಗೂ ಕೂಡ ಸಾಕಷ್ಟು ಉದ್ಯೋಗ ಅವಕಾಶ ಸಿಗುತ್ತೆ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಸುಮಾರು 80-85% ಎಲ್ಲರೂ ಕೂಡ ಪ್ಲೇಸ್ಮೆಂಟಲ್ಲೇ ಅವರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ, ಮತ್ತು ಬೇರೆ ಕೆಲವೊಂದಿಷ್ಟು ಜನ ಅವರ ಸ್ವಂತ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ, ಕೆಲವೊಂದಿಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾ ಯಾರು ನಿರುದ್ಯೋಗಿಗಳಂತೇಳಿ ನಮಗೆ ಬಂದಿಲ್ಲ ವಾಪಸ್ಸು. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡಿಬೇಕು ಅಂತಂದ್ರೆ ಈ ಕೋರ್ಸ್ಗಳಿಗೆ ಪೋಸ್ಟ್ ಗ್ರಾಜುಯೇಷನ್ಗೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 50% ಆಗಿರ್ಬೇಕು ಅವ್ರಿಗೆ ಅಂಡರ್ ಗ್ರಾಜುಯೇಟ್ನಲ್ಲಿ BA, BSc, BCOM ಅಥವಾ BCA ಅದರಲ್ಲಿ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಗೆ. ಮತ್ತೆ SC ST ಇವರಿಗೆ 45% ಇದೆ. ಮತ್ತು ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿ ಅವರು ನಾವೇನು ಅಪ್ಲಿಕೇಶನ್ನು ನೋಟಿಫಿಕೇಶನ್ ಎಲ್ಲವನ್ನೂ ಕೂಡ ನಾವು ಹಾಕಿದ್ದೇವೆ ನಮ್ಮ ವಿಶ್ವವಿದ್ಯಾಲಯ ವೆಬ್ಸೈಟ್ KSRDPRU.ac.in. ಅದಕ್ಕೆ ಹೋಗಿ ಅವರು ಒಂದು ಅಡ್ಮಿಷನ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದರೆ ಹೇಳಿ www.ksrdpru.ac.in ksrdpru.ac.in. ಸೊ ಈ ಒಂದು ಇದಕ್ಕೆ ವೆಬ್ಸೈಟ್ ಹೋಗಿ ಅವರು ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲ ಕೋರ್ಸ್ಗಳ ಬಗ್ಗೆ ಡಿಸ್ಪ್ಲೇ ಆಗುತ್ತೆ. ಅಷ್ಟೇ ಅಲ್ಲ, ಎಲ್ಲ ಕೋರ್ಸ್ಗಳಿಗೂ ಒಬ್ಬೊಬ್ಬರು ಪ್ರೋಗ್ರಾಮ್ ಕೋಆರ್ಡಿನೇಟರ್ಸ್ ಅಂತಿದ್ದಾರೆ, ಅವರ ನಂಬರು ಕೂಡ ನಾವು ಅದನ್ನು ಹಾಕಿದ್ದೀವಿ. ಸೊ ಹಾಗಾಗಿ ಆಮೇಲೆ ಈವನ್ ಫೀಸ್ ಎಷ್ಟೈತೆ ಅನ್ನೋದನ್ನು ಕೂಡ ಅಲ್ಲೇ ಹಾಕಿದ್ದೀವಿ. ಸೊ ವಿದ್ಯಾರ್ಥಿಗಳಿಗೆ ಎಲ್ಲ ಮಾಹಿತಿನೂ ಸಿಗ್ತದೆ, ಮತ್ತು ಅವರಿಗೆ ಅಪ್ಲಿಕೇಶನ್ನು ಕೂಡ ಆನ್ಲೈನಲ್ಲೇ ಅವೈಲೇಬಲ್ ಇದೆ. ಅಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅವರು ಆನ್ಲೈನಲ್ಲೇ ಫೀಸ್ ಕಟ್ಟಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಅವರ ಏನು ಮಾರ್ಕ್ಸ್ ಕಾರ್ಡ್ಸು ರಿಸರ್ವೇಷನ್ದು ಏನಾದ್ರು ಕ್ಲೇಮ್ ಮಾಡಿದ್ರೆ ಅದರ ಸರ್ಟಿಫಿಕೇಟು ಎಲ್ಲ ಹಾಕಿ ನಮಗೆ ಕಳಿಸ್ಬೋದು. ಸೊ ಹಾಗಾಗಿ ಎಲ್ಲ ಅಪ್ಲಿಕೇಶನ್ ಬಂದ ಮೇಲೆ ಈ ತಿಂಗಳ ನಮಗೆ ಈ ಪೋಸ್ಟ್ ಗ್ರಾಜುಯೇಷನ್ದು ಕೋರ್ಸಸ್ PG ಕೋರ್ಸಿಗೆಲ್ಲ ಅಡ್ಮಿಷನ್ ಈಗ ಸ್ಟಾರ್ಟ್ ಆಗಿದೆ. ಈ ತಿಂಗಳ 30th ಕೊನೆಯ ದಿನಾಂಕ ಇದೆ, ಅಷ್ಟರೊಳಗೆ ಅರ್ಜಿ ಹಾಕಿ September 30th ಅವಕಾಶ ಸೆಪ್ಟೆಂಬರ್ 30th ಸೊ ಅವರು ಅರ್ಜಿ ಹಾಕಿದರೆ ನಾವು ಅದನ್ನು ಆಮೇಲೆ ಒಂದು ಮೆರಿಟ್ ಲಿಸ್ಟನ್ನು ಮಾಡಿ ಅವರಿಗೆ ನಾವು ಅಡ್ಮಿಷನನ್ನು ಕೊಡ್ತೇವೆ. ಈಗ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಸರ್ಕಾರ ನೀಡುವ ವಿದ್ಯಾರ್ಥಿ ವೇತನಗಳಿಗೆ ವಿಶ್ವವಿದ್ಯಾಲಯದಲ್ಲಿ ಓದಿದ ವಿದ್ಯಾರ್ಥಿಗಳು ಅರ್ಹತೆ ಪಡಿತಾರೆ ಹೇಗೆ? ಹೌದು ಸರ್, ಇದು ನಮ್ಮ ವಿಶ್ವವಿದ್ಯಾಲಯ ಸರ್ಕಾರದ ವಿಶ್ವವಿದ್ಯಾಲಯ, ನಾವು ಪಬ್ಲಿಕ್ ಯೂನಿವರ್ಸಿಟೀಸ್ ಅಂತೀವಿ, ಅದು ಸರ್ಕಾರದ ವಿಶ್ವವಿದ್ಯಾಲಯ ಆಗಿದ್ದರಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದಂಥ SC ST Category 1 OBC ಸ್ಟೂಡೆಂಟ್ಸ್ಗಳಿಗೆ ಸರ್ಕಾರದ ನಿಯಮಗಳ ಪ್ರಕಾರ ಅವ್ರಿಗೇನೇನು ಫೀ ಕನ್ಸೆಷನ್ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳಿರ್ಬೋದು, ಎಲ್ಲವೂ ಕೂಡ ಸೌಲಭ್ಯಗಳಿಗೂ ಕೂಡ ಅವರು ಅರ್ಹರಾಗಿದ್ದಾರೆ. ಮತ್ತು ವಿಶ್ವವಿದ್ಯಾಲಯವನ್ನು ಕೂಡ ನಾವು ಒಂದು ವಿಶೇಷವಾಗಿ SC ST OBC ಸೆಲ್ಲನ್ನು ಕೂಡ ನಾವು ಮಾಡಿದ್ದೀವಿ. ಅಲ್ಲಿ ಒಬ್ಬ ನಮ್ಮ ಫ್ಯಾಕಲ್ಟಿ ಅವರು ಇನ್ಚಾರ್ಜ್ ಆಗಿರ್ತಾರೆ, ಅವರು ಕೂಡ ವಿದ್ಯಾರ್ಥಿಗಳಿಗೆ ಅದೇನು ಅನುಕೂಲತೆಗಳು ಬೇಕು ಅದೆಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡ್ತಾರೆ. ಈ ಪ್ರವೇಶಾತಿ ಪ್ರಕ್ರಿಯೆ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ರೆ ಕೋರ್ಸ್ಗಳ ಪ್ರವೇಶಾತಿ ಶುಲ್ಕ ಅದೆಲ್ಲ ವಿವರವಾಗಿ ಗೊತ್ತಾಗ್ತದೆ ವೆಬ್ಸೈಟ್ ಅಲ್ಲೆಲ್ಲ ಸಿಗ್ತದೆ. ವೆಬ್ಸೈಟ್ ಅಲ್ಲೂ ಇದೆ ಸರ್, ಸಂಕ್ಷಿಪ್ತವಾಗಿ ಏನಾದ್ರು ಮಾಹಿತಿ ಕೊಡ್ಬೋದು? ವೆಬ್ಸೈಟ್ ಅಲ್ಲೂ ಇದೆ. ಮತ್ತೆ ಈಗ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ರಿಲೇಟೆಡ್ ಆಗಿ ನಾನು ಈಗಾಗಲೇ ಹೇಳಿದಾಗೆ ವೆಬ್ಸೈಟ್ ನಲ್ಲಿ ಹೋಗಿ ಕೂಡ ಮಾಡಬಹುದು, ಅಥವಾ ಅದರಲ್ಲಿ ಏನಾದರೂ ಅವರಿಗೆ ತೊಂದರೆ ಆದರೆ ನಮ್ಮ ಅಡ್ಮಿಷನ್ ಹೆಲ್ಪ್ ಡೆಸ್ಕ್ ನಂಬರ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಈಗಾಗಲೇ ಸಾಕಷ್ಟು ನಾವು ಎಲ್ಲ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಇದ್ರ ಬಗ್ಗೆ ಪ್ರಚಾರ ಕೊಡ್ತೀವಿ, ಮತ್ತು ತಮ್ಮ ಆಲ್ ಇಂಡಿಯಾ ರೇಡಿಯೋನಲ್ಲಿಯೂ ಕೂಡ ಇದ್ರ ಬಗ್ಗೆ ನಾವು ಅಡ್ವರ್ಟೈಸ್ಮೆಂಟು ಬರ್ತಾ ಇದೆ. ಈ ಏನು ಹೆಲ್ಪ್ ಡೆಸ್ಕ್ ನಂಬರ್ ಇದೆ ನಮ್ಮದು, 2 ನಂಬರ್ಗಳಿದ್ದಾವೆ, 7795100 ಇನ್ನೊಂದು 7975202206. ಯಾವ್ದಾದ್ರೂ ಒಂದು ನಂಬರ್ಗೂ ಕೂಡ ಅವರು ಫೋನ್ ನಂಬರ್ ಹೇಳಿ ಮಾಡಬಹುದು. ಒಂದು ನಂಬರು 7795100729, ಇನ್ನೊಂದು 7975202206. ತಾವೀಗೇನು ಕೇಳಿದ್ರಿ ಕೋರ್ಸ್ ಬಗ್ಗೆ ಅಡ್ಮಿಷನ್ ಫೀಸು ಹೇಗಿದೆ ಅಂಥೇಳಿ, ಅಡ್ಮಿಷನ್ ಫೀಸು ನಮ್ಮದು ಸರ್ಕಾರಿ ವಿಶ್ವವಿದ್ಯಾಲಯ ಆಗಿದ್ದರಿಂದ ಮತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟು ಜನ ಬಡವರು ಮತ್ತು ಗ್ರಾಮೀಣ ಭಾಗದವರು ಕೂಡ ಬರ್ತಾರೆ. ಅಂದರೆ ಇಡೀ ನಮ್ಮ ರಾಜ್ಯದ ಎಲ್ಲ ಭಾಗಗಳಿಂದ ಕೂಡ ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿನಿಯರು ಬರ್ತಾರೆ. ಅಷ್ಟೇ ಅಲ್ಲ, ಈವನ್ ಹೊರ ರಾಜ್ಯದ ವಿದ್ಯಾರ್ಥಿನೂ ಕೂಡ ಸಾಕಷ್ಟು ಜನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವೇನು ನಮ್ಮ MA ಕೋರ್ಸ್ಗಳೆಲ್ಲ ಇದಾವೆ, ಎಂ ಎ ಪೊಲಿಟಿಕಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ರೂರಲ್ ಡೆವಲಪ್ ಪಂಚಾಯತ್ ರಾಜ್ ಇರ್ಬೋದು, ಅಥವಾ ಎಂ ಎ ಡೆವಲಪ್ಮೆಂಟ್ ಎಕನಾಮಿಕ್ಸ್, ಇವಕ್ಕೆಲ್ಲಕ್ಕೂ ಕೂಡ 16,600 ಫೀಸ್ ಮಾತ್ರ ವರ್ಷಕ್ಕೆ ಅದು. ಮತ್ತೆ ಎಂ ಕಾಮಿಗೆ 19,000, ಎಂ ಎಸ್ ಸಿ ಜಿಯೋ ಅಂಡ್ ಫಂಡ್ ಜಿಐಎಸ್ಸಿಗೆ 29,000, ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ 30,000. ಆಕ್ಚುಲಿ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಫುಡ್ ಸೈನ್ಸ್ ಟೆಕ್ನಾಲಜಿ ಎಲ್ಲ 70,000 ಎಲ್ಲ ಚಾರ್ಜ್ ಮಾಡ್ತಾರೆ, ಮೋರ್ ದೆನ್ ಸಮ್ ಟೈಮ್ಸ್ 1,00,000 ಮಾಡ್ತಾರೆ. ಸೊ ನಮ್ಮಲ್ಲಿ ಮಾತ್ರ ಮಿನಿಮಮ್ ಆಗಿ ಇದೆ. ಮತ್ತೆ ಎಂ ಬಿ ಎ ಎಲ್ಲ ಎಂ ಬಿ ಎ ಮತ್ತು ಎಂ ಸಿ ಎಕ್ಕೆ ನಮ್ಮ ಕೆ ಇ ಅಂತ ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಸೊ ಅವ್ರೇನು ಫಿಕ್ಸ್ ಮಾಡಿದ್ರೆ ಅಷ್ಟನ್ನೇ ತಗೋತೀವಿ. ಮತ್ತೆ ಬಾಕಿ ಎಮ್ ಎಸ್ ಡಬ್ಲ್ಯೂ ಎಂ ಪಿ ಎಚ್ ಕೂಡ ಎಲ್ಲನೂ 21, ಮತ್ತೆ ಎಂ ಪಿ ಎಚ್ಗೆ 34,000. ಭಾಳ ಬೇರೆ ಎಲ್ಲ ಇವನ್ನ ನೋಡಿದ್ರೆ ನಮ್ಮಲ್ಲಿ ಭಾಳಷ್ಟು ರೀಸನೇಬಲ್ ಆಗಿನೇ ನಾವು ಫೀಸನ್ನು ಫಿಕ್ಸ್ ಮಾಡಿದ್ವಿ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕದ ಒಂದು ಇದು ಅಡ್ಮಿಷನ್ ಶುಲ್ಕದ ಹೊರೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಈ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ವಿಶೇಷ ಸವಲತ್ತುಗಳು, ಯಾಕಂದರೆ ಭಾಳ ವಿಶಾಲವಾದ ಒಂದು ಪ್ರದೇಶದೊಳಗೆ ಅದು ಗದಗಿನ ಒಂದು ಹೆಮ್ಮೆಯಾಗಿ ಹೆಗ್ಗಳಿಕೆಯಾಗಿ ವಿಶ್ವವಿದ್ಯಾಲಯ ಬಂದದ. ಏನು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು, ಅಂದರೆ ವಿದ್ಯಾರ್ಥಿಗಳಿಗೆ ಇರುವಂಥ ವಿಶೇಷ ಸವಲತ್ತುಗಳು ಏನೇನಿದೆ ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡ್ಬೋದಾ? ಎಸ್ ಸರ್, ಈಗಾಗಲೇ ತಮಗೆ ಸಂಕ್ಷಿಪ್ತವಾಗಿ ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಕೌಶಲ್ಯ ವಿಕಾಸ ಭವನ ಅಂತಿದೆ. ಸೊ ಆ ಕೌಶಲ್ಯ ವಿಕಾಸ ಭವನದಲ್ಲಿಯೂ ಕೂಡ ಸಾಕಷ್ಟು ಕ್ಲಾಸಸ್ಸು, ಆಡಿಟೋರಿಯಮ್ಮು, ಮತ್ತು ಲೈಬ್ರರಿ, ಸುಸಜ್ಜಿತವಾದಂಥ ಲೈಬ್ರರಿ, ಸುಮಾರು 60,000 ಹೆಚ್ಚು ಪುಸ್ತಕಗಳು, ಫಿಸಿಕಲ್ ಕಾಪೀಸ್ ಇದೆ, ಮತ್ತು ಡಿಜಿಟಲ್ ಲೈಬ್ರರಿ ಇದೆ, ಅದರದ್ದು ಫೆಸಿಲಿಟಿ ಇದೆ, ವೈಫೈ ಇದೆ, ಆಮೇಲೆ ರಿಮೋಟ್ ಆಕ್ಸೆಸ್ ಇದೆ. ಸ್ಟೂಡೆಂಟ್ಸ್ 24/7 ಅವರು ಮನೆಯಲ್ಲೇ ಕೂತ್ಕೊಂಡು ಲೈಬ್ರರಿನ ಆಕ್ಸೆಸ್ ಮಾಡ್ಬೋದು. 2 ಹಾಸ್ಟೆಲ್ಸ್ಗಳಿದೆ, ಸುಮಾರು 300 ಕೆಪಾಸಿಟೀಸ್ 2 ಹಾಸ್ಟೆಲ್ ಇದೆ. ಮತ್ತು 2 ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಸಪ್ರೇಟ್ ಹಾಸ್ಟೆಲ್ಸು ಫುಲ್ ಆಗಿದೆ, ಮತ್ತು ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇದೆ. ಮತ್ತು ಇನ್ನೊಂದು ವಿಶೇಷತೆ ಅಂತಂದರೆ ನಾವು ವಿಶ್ವವಿದ್ಯಾಲಯದಿಂದ ಲೇಬರ್ ಅದೆಲ್ಲ ಕೊಡ್ತೇವೆ, ಆದರೆ ಆ ಕಿಚನನ್ನು ವಿದ್ಯಾರ್ಥಿಗಳೇ ಒಂದು ತಂಡ ಮಾಡಿಕೊಂಡು ಅವರೇ ಮ್ಯಾನೇಜ್ ಮಾಡ್ತಾರೆ. ಅವ್ರಿಗೇನು ಬೇಕು ಅದೇ ಊಟವನ್ನು ಅವರು ಮಾಡ್ಬೋದು, ಮತ್ತು ಭಾಳ ರೀಸನೇಬಲ್ ಆಗಿ ಅವರಿಗೆ ಆಗುತ್ತೆ. ಸುಮಾರು 1700-1800 ಪ್ರತಿ ತಿಂಗಳು ಅವ್ರಿಗೆ ಊಟಕ್ಕೆ ಸಫಿಷಿಯಂಟ್ ಆಗ್ತದೆ. ವಿಶ್ವವಿದ್ಯಾಲಯದಲ್ಲಿ ಜಿಮ್ ಇದೆ, ಔಟ್ಡೋರ್ ಜಿಮ್ ಫೆಸಿಲಿಟಿ ಇದೆ, ಇಂಡೋರ್ ಜಿಮ್ ಇದೆ, ಮತ್ತು ಬೇರೆ ಬೇರೆ ವಾಲಿಬಾಲು, ಬ್ಯಾಸ್ಕೆಟ್ಬಾಲು ಈ ಥರ ಫೆಸಿಲಿಟೀಸು ಕೂಡ ಇದೆ. ಗಾಂಧಿ ಆಶ್ರಮ, ನಾನು ಈಗಾಗಲೇ ಹೇಳಿದ ಹಾಗೆ ಮಹಾತ್ಮ ಗಾಂಧಿ ಸಬರಮತಿ ಆಶ್ರಮ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಮತ್ತು ವಿವೇಕಾನಂದರ ಸ್ಟ್ಯಾಚ್ಯೂನು ಕೂಡ ನಮ್ಮಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆಧ್ಯಾತ್ಮಿಕ ಪ್ರೇರಣೆ ಕೂಡ ಸಿಗುತ್ತೆ. ಯಾಕಂತಂದರೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಇದ್ದರೆ ಮಾತ್ರ ನಾವು ಭಾಳಷ್ಟು ಸಾಧನೆ ಮಾಡಲಿಕ್ಕೆ, ಕಲಿಕೆಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಈ ಇನ್ಸ್ಪಿರೇಷನಲ್ ಸೆಂಟರ್ಸು ಕೂಡ ನಾವು ಮಾಡಿದ್ದೀವಿ. ಸೊ ಅದು ಕೂಡ ವಿದ್ಯಾರ್ಥಿಗಳಿಗೆ ಭಾಳ ಸಂತೋಷ ಅನುಕೂಲ ಆಗುತ್ತೆ. ಡಾಕ್ಟರ್ ಸುರೇಶ್ ನಾಡಗೌಡರವರೇ, ಇಷ್ಟೆಲ್ಲ ವ್ಯವಸ್ಥೆ ಇರೋದು ನಿಜವಾಗಿ ಕೂಡ ಒಂದು ಅಭಿಮಾನದ ಸಂಗತಿ. ಮುಖ್ಯವಾಗಿ ಈ ಬೋಧನೆ ಜೊತೆಗೆ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಕೂಡ ವಿಶ್ವವಿದ್ಯಾಲಯ ತೊಡಗಿಕೊಂಡಿದೆ ಅನ್ನೋದು ಭಾಳ ಸಂತೋಷದ ವಿಚಾರ. ಯಾವ ಸಮಾಜಮುಖಿ ಕಾರ್ಯಗಳನ್ನು ತಾವು ಮಾಡ್ತಾ ಇದ್ದೀರಿ? ಸೊ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸರ್, ಈಗಾಗಲೇ ತಮಗೆ ಹೇಳಿದಾಗೆ ಈ ಎಲ್ಲ ನಾವು ಏನು ಕಲಿಕಾ ಚಟುವಟಿಕೆಗಳನ್ನು ಕೂಡ ಭಾಳ ಇಫೆಕ್ಟಿವ್ ಆಗಿ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಸಾಕಷ್ಟು ನುರಿತ ನಮ್ಮ ಪ್ರಾಧ್ಯಾಪಕರು ಇದ್ದಾರೆ, ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದನೂ ಕೂಡ ಸೀನಿಯರ್ ಪ್ರೊಫೆಸರ್ಸು ವಿಸಿಟಿಂಗ್ ಫ್ಯಾಕಲ್ಟಿ ಆಗಿ ಗೌರವ ಪ್ರೊಫೆಸರ್ಸ್ ಆಗಿ ಕೂಡ ಅವರು ಭಾಗವಹಿಸ್ತಾರೆ. ಮತ್ತು ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಇನ್ನೂ ಅನೇಕವಾದಂಥ ನಾವು ವ್ಯವಸ್ಥೆಗಳು ಇದ್ದಾವೆ. ಎನ್ ಎಸ್ ಎಸ್ ಕೂಡ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. 600 ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ನಲ್ಲಿ ಭಾಗವಹಿಸಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಯಾಕಂದರೆ ಎನ್ ಎಸ್ ಎಸ್ ರೆಗ್ಯುಲರ್ ಆಕ್ಟಿವಿಟೀಸನ್ನು ಕೂಡ ಮಾಡ್ತೇವೆ. ಇನ್ನು ವಿದ್ಯಾರ್ಥಿಗಳು ರೂರಲ್ ಇಮರ್ಷನ್ ಪ್ರೋಗ್ರಾಮ್ಗೆ ಹೋದಾಗ ನಮ್ಮ ಜನರಿಗೆ ವಿಶೇಷವಾಗಿ ಬೇರೆ ಬೇರೆ ಇದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಈಗ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರು ನ್ಯೂಟ್ರಿಷನ್ ರಿಲೇಟೆಡ್ಡು, ಹೆಲ್ತ್ ರಿಲೇಟೆಡ್ ಕೋರ್ಸ್ನವರು ಹೆಲ್ತ್ ಬಗ್ಗೆ, ಈ ಕೋಆಪ್ರೇಟಿವ್ ಇದ್ದವರು ಕೋಆಪ್ರೇಟಿವ್ ಬಗ್ಗೆ, ಈ ಥರ ಸಮಾಜಮುಖಿ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ ಅಂತ ನಾನು ಹೇಳಿಕೆ ಹೆಚ್ಚು. ಭಾಳ ಸರ್ವಾಂಗೀಣ ಅಭಿವೃದ್ಧಿಯ ದಿಸೆಯೊಳಗೆ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕಟಿಬದ್ಧವಾಗಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೇಳಿ ಭಾಳ ಸಂತೋಷ ಆಯಿತು. ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರು ವಿಶ್ವವಿದ್ಯಾಲಯ ಪ್ರವೇಶಕ್ಕೆ ಸಂಪರ್ಕಿಸಬೇಕಾದ ಸಂಪೂರ್ಣ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಇದ್ದರೆ ಮತ್ತೊಂದು ಸರ ಹೇಳಿಬಿಡಿ. ಸರ್, ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಏನು ವೆಬ್ಸೈಟ್ ಇದೆ, www.ksrdpru.ac.in ಅನ್ನೋದಕ್ಕೆ ಅವರು ಸಂಪರ್ಕಿಸಿ ಅಲ್ಲಿ ಎಲ್ಲ ಮಾಹಿತಿಯನ್ನು ಪಡಿಬೋದು. ಮತ್ತು ಸಹಾಯವಾಣಿ ಕೂಡ ಇದೆ, ಈಗಾಗಲೇ ತಮಗೆ ಹೇಳಿದಾಗೆ 7795100 ಇನ್ನೊಂದು ನಂಬರು 7975202206 ಅನ್ನೋದು. ಸೊ ಭಾಳ ಸಂತೋಷ ಪ್ರೊಫೆಸರ್ ಸುರೇಶ್ ವಿ ನಾಡಗೌಡರವರೇ, ತಾವು ಕುಲಪತಿಗಳು ಹಾಗೂ ಕುಲಸಚಿವರು, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್ನೊಳಗೆ ತಾವು ಹಿರಿಯ ಕಾನೂನು ಪ್ರಾಧ್ಯಾಪಕರು ಆಗಿ ಸೇವೆ ಸಲ್ಲಿಸಿದಂಥವರು ವಿಶ್ವವಿದ್ಯಾಲಯ ಕಾನೂನು ಕಾಲೇಜ್ ಬೆಂಗಳೂರಿನೊಳಗೆ. ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಮತ್ತು ನಮ್ಮ ವಿಶ್ವವಿದ್ಯಾಲಯ ಈ ಕಲಿಕಾ ಆಕ್ಟಿವಿಟೀಸ್ ಜೊತೆ ಜೊತೆಗೆ ನಾವು ಇನ್ನೊಂದು ತರಬೇತಿ ಪ್ರಕಟಣೆ ಮೇಲ್ವಿಚಾರಣಾ ಕೇಂದ್ರ ಅಂತೂ ಇದೆ. ಕಂಟಿನ್ಯೂಸ್ ಆಗಿ ನಾವು ಬೇರೆ ಬೇರೆ ಹಂತದ ಗ್ರಾಮೀಣಾಭಿವೃದ್ಧಿ ಮತ್ತು ಇತರ ಇಲಾಖೆಗಳಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಗ್ರಾಮೀಣ ಭಾಗದಲ್ಲಿ ಏನು ನಮ್ಮ ಅರಿವು ಕೇಂದ್ರಗಳಂತಿದ್ದಾವೆ, ರೂರಲ್ ಲೈಬ್ರರೀಸ್, 6,000 ಅರಿವು ಕೇಂದ್ರಗಳಿದೆ. ಅದರಲ್ಲಿ ಈಗಾಗಲೇ ಸರ್ಕಾರದ ನಿರ್ದೇಶನದ ಪ್ರಕಾರ 4,000 ಅರಿವು ಕೇಂದ್ರದ ಮೇಲ್ವಿಚಾರಕರು ಲೈಬ್ರರಿಯನ್ಸಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ 5 ದಿವಸದ ಒಂದು ವಸತಿ ಸಹಿತ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಹಾಗಾಗಿ ತುಂಬ ಪರಿಣಾಮಕಾರಿಯಾಗಿ ಅವರು ಗ್ರಾಮೀಣ ಭಾಗದಲ್ಲಿ ಲೈಬ್ರರಿ ಸೇವೆಯನ್ನು ಕೊಡುವಂಥದ್ದಾಗಿದೆ. ಇದರ ಜೊತೆಗೆ ಮತ್ತು ನಾವು ಈಗ ಅನೇಕ ರಿಸರ್ಚ್ ಆ್ಯಂಡ್ ಇವ್ಯಾಲ್ಯುಯೇಷನ್ ಸೆಂಟ್ರು ಕೂಡ ಇದೆ. ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯದ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯುಯೇಷನ್ ಅಥಾರಿಟಿ ಇದೆ, ಕರ್ನಾಟಕ ಮಾನಿಟರಿಂಗ್ ಇವ್ಯಾಲ್ಯುಯೇಷನ್, ಅದರಲ್ಲೂ ಕೂಡ ನಮ್ಮದು ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಭಾಳಷ್ಟು ಇಂಪ್ಯಾಕ್ಟ್ ಸ್ಟಡೀಸು ಕೂಡ ನಾವು ಮಾಡಿದ್ದೀವಿ. ಈಗೇನು ಮಕ್ಕಳಲ್ಲಿ ಅಪೌಷ್ಟಿಕತೆ ಅಂತೇಳಿ ನಾವೇನು ಹೇಳ್ತೀವಿ ಅದರದ್ದು ಸ್ಟಡಿ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡಿಕೊಟ್ಟಿದ್ದು. ಗದಗು ಮತ್ತು ಯಾದಗಿರಿ ಡಿಸ್ಟ್ರಿಕ್ಟಲ್ಲಿ ಒಂದು ಪೈಲಟ್ ಸ್ಟಡಿ ಮಾಡಿ ಅಪೌಷ್ಟಿಕತೆ ಹೋಗಬೇಕಂದ್ರೆ ಏನು ಮಾಡಬೇಕು ಅಂಥೇಳಿ ನಮ್ಮ ವಿಶ್ವವಿದ್ಯಾಲಯ ಸ್ಟಡಿ ಮಾಡಿ ನಾವು ಪ್ರತಿ ದಿವಸ ಮಕ್ಕಳಿಗೆ ಎಗ್ಗು ಅಥವಾ ಬಾಳೆಹಣ್ಣು ಕೊಡಬೇಕು ಮಧ್ಯಾಹ್ನದ ಬಿಸಿ ಊಟದಲ್ಲಿ ಅಂಥೇಳಿ. ಹಾಗಾಗಿ ಸರ್ಕಾರ 7 ದಿವಸಕ್ಕೆ ಅದು ಪ್ರಾರಂಭ ಮಾಡಿದ್ರು ಮೊದಲು. ನಂತರ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ನವರು ಅದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಈಗ 6 ದಿವಸ ಕೂಡ ವಿದ್ಯಾರ್ಥಿನಿಯರಿಗೆ ಅದನ್ನು ಕೊಡೋದ್ರಿಂದ ಭಾಳಷ್ಟು ಪೌಷ್ಟಿಕತೆ ಲೆವೆಲ್ ಅವರಿಗೆ ಹೆಚ್ಚಾಗಿ ಅನುಕೂಲ ಆಗಿದೆ. ಈ ರೀತಿಯಾಗಿ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯ ಮಾಡ್ತಿದೆ ಅಂತ ಹೇಳಿಕ್ಕೆ ನನಗೆ ತುಂಬ ಸಂತೋಷ. ವಿಶ್ವವಿದ್ಯಾಲಯದ ಒಂದು ಪ್ರವೇಶ ಆರಂಭ ಆಗ್ತಾ ಇದೆ ಮತ್ತು ವಿದ್ಯಾರ್ಥಿಗಳು ಇದರ ಲಾಭ ಪಡೀಲಿ, ಜೀವನದೊಳಗೆ ತಮ್ಮ ಒಂದು ಅಭ್ಯುದಯ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನ ಮಾಡ್ಕೊಳ್ಳಿ ಮತ್ತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹರಸ. ಇಲ್ಲಿವರೆಗೆ ಮಾಹಿತಿ ನೀಡಿದಂಥ ಡಾಕ್ಟರ್ ಸುರೇಶ್ ನಾಡಗೌಡರವರೇ, ಕುಲಪತಿಗಳು ಮತ್ತು ಕುಲಸಚಿವರು, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ, ನಿಮಗೆ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಪಾಲಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.